Iş. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಕುಷ್ಠರೋಗ. ಈ ಕುರಿತಂತೆ ತಮ್ಮೆಲ್ಲರಿಗೂ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ಯಾಸ್ಮಿನ್ ಬೇಗಂ ಅವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಕೇಳುಗರೆ. ಡಾಕ್ಟರ್ ಯಾಸ್ಮಿನ್ ಬೇಗಂ ಅವ್ರನ್ನ ಮೊದಲು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ಮೂಲತಃ ಗದಗದವರು. ತಮ್ಮ MBBS ಪದವಿಯನ್ನು 2016 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆಯ JJM ಮೆಡಿಕಲ್ ಕಾಲೇಜ್ನಿಂದ, ಅಲ್ಲದೆ MD ಸ್ನಾತಕೋತ್ತರ ಪದವಿಯನ್ನು 2022 ಹಾಸನದ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ ಪಡೆದುಕೊಂಡರು. 1 ವರ್ಷಗಳ ಕಾಲ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದ ಅನುಭವ ಇವರದು. 2023 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚರ್ಮರೋಗ, ಲೈಂಗಿಕ ರೋಗ ಮತ್ತು ಕುಷ್ಠರೋಗ ವಿಭಾಗಕ್ಕೆ ಸೇರಿದ ಇವರು 2 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಯಾಸ್ಮಿನ್ ಬೇಗಂ ಅವರು ಈಗ ಕುಷ್ಠರೋಗದ ಬಗ್ಗೆ ವಿಷಯವನ್ನು ತಿಳಿಸ್ತಾರೆ. ನಾವೆಲ್ಲರೂ ಕೇಳಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಲೆಪ್ರಸಿ ಅಂದರೆ ಕುಷ್ಠರೋಗದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ಕುಷ್ಠರೋಗ ಇದು ದೀರ್ಘಕಾಲದ ಸೋಂಕು ಕಾಯಿಲೆಯಾಗಿದ್ದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಇದು ಮುಖ್ಯವಾಗಿ ಚರ್ಮ, ನರಗಳು ಹಾಗೂ ಇತರ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಸರಿಯಾಗಿ ಚಿಕಿತ್ಸೆ ಪಡೆದರೆ ಇದು ಸಂಪೂರ್ಣವಾಗಿ ಗುಣಮುಖವಾಗಬಹುದು. ಹಂಗಂದ್ರೆ ಕುಷ್ಠರೋಗ ಹೇಗೆ ಹರಡುತ್ತದೆ? ಅದು ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ ಮತ್ತು ಸೀನಿದಾಗ ಹೊರಗೆ ಬರುವಂತಹ ಡ್ರಾಪ್ಲೆಟ್ಸ್ ಮುಖಾಂತರ ಹರಡುತ್ತದೆ ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ, ಅಸ್ವಚ್ಛತೆ, ಅಪೌಷ್ಟಿಕತೆ ಮತ್ತು ಜನದಟ್ಟಣೆ ಇದ್ದರೆ ರೋಗ ಹರಡುವಿಕೆಗೆ ಅವೆಲ್ಲ ಸಹಕಾರಿಯಾಗುತ್ತವೆ. ಒಂದು ವೇಳೆ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಪ್ರವೇಶಿಸಿದರೆ ಅಂದಾಜು 3-5 ವರ್ಷಗಳವರೆಗೆ ಯಾವುದೇ ಲಕ್ಷಣಗಳು ಕಂಡುಬರದೇ ಇರಬಹುದು. ಹಂಗಂದ್ರೆ 3 ವರ್ಷ ಮುಂಚೆ ಅಥವಾ 5 ವರ್ಷ ಆದ ಮೇಲೆ ಕೂಡ ಲಕ್ಷಣಗಳು ಬರಬಹುದು. ಸೋಂಕಿತರಲ್ಲಿ ಕೆಲವರಿಗೆ ಮಾತ್ರ ರೋಗದ ಲಕ್ಷಣಗಳು ಕಂಡುಬರುತ್ತವೆ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಬಹಳ ಜನರಲ್ಲಿ ಯಾವುದೇ ಲಕ್ಷಣಗಳು ಕಂಡುಬರುವುದಿಲ್ಲ. ಆದರೆ ರೋಗವನ್ನು ಬೇರೆಯವರಿಗೆ ಹರಡುವ ಸಾಧ್ಯತೆ ಅವರಲ್ಲಿ ಇರುತ್ತದೆ. ಕುಷ್ಠರೋಗವು ನರಗಳ ಮೇಲೆ, ಚರ್ಮದ ಮೇಲೆ, ಕಣ್ಣಿನ ಮೇಲೆ ಹಾಗೂ ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಕುಷ್ಠರೋಗ ಇರಬಹುದು ಎಂದು ನಮಗೆ ಹೇಗೆ ಗೊತ್ತಾಗುತ್ತದೆ? ಹಾಗಾದರೆ ಅದರ ಗುಣಲಕ್ಷಣಗಳು ಏನು? ದೇಹದ ಮೇಲೆ ಬಿಳೆಮಚ್ಚೆ ಕಂಡುಬರುವುದು ಮತ್ತು ಮಚ್ಚೆಗಳ ಜಾಗದಲ್ಲಿ ಸ್ಪರ್ಶಜ್ಞಾನ ಕಡಿಮೆಯಾಗುವುದು, ಕೈಕಾಲಿನ ನರಗಳು ದಪ್ಪವಾಗುವುದು ಮತ್ತು ನರಗಳು ಜೋಮು ಹಿಡಿಯುವುದು, ಕೈಕಾಲುಗಳು ಬಲಹೀನವಾಗುವುದು, ಕೈಕಾಲುಗಳಲ್ಲಿ ಸ್ಪರ್ಶಜ್ಞಾನ ಕಡಿಮೆಯಾಗುವುದು, ಜ್ವರ, ಕೀಲುಮೂಳೆ ನೋವು ಬರುವುದು, ಕೈಕಾಲು ಬಾವು ಬರುವುದು, ಇವೆಲ್ಲ ನಾವು ನೋಡಬಹುದು. ಈ ಹಂತದಲ್ಲಿ ನಾವು ಚಿಕಿತ್ಸೆಯನ್ನು ತಗೊಂಡಿಲ್ಲ ಅಂದರೆ ಕೆಲವು ವಿಕೃತಿಗಳು ಉಂಟಾಗಬಹುದು. ಅವುಗಳು ಏನೆಂದರೆ ಕೈಕಾಲುಗಳಲ್ಲಿ ಗಾಯಗಳಾಗುವುದು, ಹುಬ್ಬಿನ ಕೂದಲುಗಳು ಉದುರುವುದು, ಕೈಕಾಲಿನ ಬೆರಳುಗಳು ಮಡಚಿಕೊಳ್ಳುವುದು, ಕೈಕಾಲಿನ ಮೂಳೆಗಳ ಮೇಲೆ ಪರಿಣಾಮ ಬೀರಿ ಕೈಕಾಲಿನ ಬೆರಳುಗಳು ಉದುರಿ ಹೋಗುವುದು ಇವೆಲ್ಲ ನಾವು ನೋಡಬಹುದು. ಎಲ್ಲ ಬಿಳೆ ಮಚ್ಚೆಗಳು ಕುಷ್ಠರೋಗನೆ ಇರಬಹುದು ಅಂದು ಹೇಳಕ್ಕಾಗಲ್ಲ. ಹಂಗಂದ್ರೆ ಕುಷ್ಠರೋಗವನ್ನು ಪತ್ತೆ ಹಚ್ಚುವುದು ಹೇಗೆ? ಅದಕ್ಕೆ ನಾವು ಸ್ಲಿಟ್ ಸ್ಕಿನ್ ಸ್ಮಿಯರ್ ಮತ್ತು ಬಯೋಪ್ಸಿ ಎಂಬ ಚರ್ಮ ಪರೀಕ್ಷೆಯನ್ನು ಮಾಡುತ್ತೇವೆ. ಇದರಲ್ಲಿ ನಾವು ಚರ್ಮದ ಸ್ಯಾಂಪಲ್ ತೆಗೆದುಕೊಂಡು ಸೂಕ್ಷ್ಮದರ್ಶಕದಲ್ಲಿ ಪತ್ತೆ ಹಚ್ಚುತ್ತೇವೆ. ಕುಷ್ಠರೋಗವು ಸಂಪೂರ್ಣವಾಗಿ ಗುಣಮುಖವಾಗಬಹುದೇನು? ಹೌದು, ಇದು ಪೂರ್ಣವಾಗಿ ಗುಣಮುಖವಾಗುವ ರೋಗ. ಇದಕ್ಕೆ ಸರ್ಕಾರದಿಂದ ಉಚಿತ ಚಿಕಿತ್ಸೆ ಲಭ್ಯವಿದೆ. ಇದಕ್ಕೆ ನಾವು ಮಲ್ಟಿ ಡ್ರಗ್ ಥೆರಪಿ ಎಂದು ಕರೆಯುತ್ತೇವೆ. ಚಿಕಿತ್ಸೆ ಪೂರ್ಣಗೊಳಿಸುವುದು ಅತ್ಯಂತ ಮುಖ್ಯ. ಚಿಕಿತ್ಸೆ ಆರಂಭಿಸಿದ ನಂತರ ರೋಗವು ಇತರರಿಗೆ ಹರಡುವುದಿಲ್ಲ. ಔಷಧಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಬೇಕು ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿದ್ದರೆ ವೈದ್ಯರಿಗೆ ತಕ್ಷಣ ತಿಳಿಸಬೇಕು. ಯಾವುದೇ ರೋಗವನ್ನು ಬರುವ ಮುಂಚೆ ಅದನ್ನು ತಡೆಗಟ್ಟರೆ ಅದು ಒಳ್ಳೆಯದು. ಹಂಗಂದ್ರೆ ಕುಷ್ಠರೋಗವನ್ನು ತಡೆಗಟ್ಟಲು ನಾವು ಏನು ಮಾಡಬೇಕು? ಸೋಂಕಿತ ವ್ಯಕ್ತಿಗಳನ್ನು ಕಂಡುಹಿಡಿಯಬೇಕು ಮತ್ತು ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಸೋಂಕಿತ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನು ನಮ್ಮ ಆಬ್ಸರ್ವೇಷನಲ್ಲಿ ಇಡಬೇಕು. ಜನದಟ್ಟಣೆಯನ್ನು ಕಡಿಮೆ ಮಾಡಬೇಕು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಕುಷ್ಠರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಸೋಂಕಿತ ವ್ಯಕ್ತಿಗಳಿಗೆ ತಕ್ಷಣ ಚಿಕಿತ್ಸೆ ಆರಂಭಗೊಳಿಸಿ ಸೋಂಕು ಹರಡುವುದನ್ನು ನಾವು ತಪ್ಪಿಸಬಹುದು ಎಂದು ಜನರಲ್ಲಿ ಅರಿವು ಮೂಡಿಸಬೇಕು. ಆರಂಭ ಹಂತದಲ್ಲಿ ಚಿಕಿತ್ಸೆಯನ್ನು ತಗೊಂಡಿಲ್ಲಾಂದ್ರೆ ನರಗಳಿಗೆ ಹಾನಿಯನ್ನು ಜಾಸ್ತಿಯಾಗಿ ವಿಕೃತಿಗಳು ಉಂಟಾಗಬಹುದು. ಆದ್ದರಿಂದ ಅದನ್ನು ತಡೆಗಟ್ಟುವುದು ಮುಖ್ಯ. ಅದಕ್ಕೆ ನಾವು ನರಹಾನಿಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬೇಕು. ಕುಷ್ಠರೋಗಕ್ಕೆ ಸಮರ್ಪಕ ಚಿಕಿತ್ಸೆ ತೆಗೆದುಕೊಳ್ಳಬೇಕು. ರಕ್ಷಕ ಪಾದರಕ್ಷೆಗಳು ಬಳಸಬೇಕು. ಚರ್ಮಕ್ಕೆ ತೇವಾಂಶ ಕಾಪಾಡಬೇಕು ಮತ್ತು ಫಿಸಿಯೋಥೆರಪಿಯನ್ನು ಪಡೆಯಬೇಕು. ಒಂದು ವೇಳೆ ವಿಕೃತಿಗಳು ಉಂಟಾದರೆ ಅದನ್ನು ಸರಿಪಡಿಸುವ ವಿಧಾನಗಳೇನೆಂದರೆ, ಗಾಯಗಳನ್ನು ತಡೆಗಟ್ಟುವ ಕುರಿತು ರೋಗಿಗಳಿಗೆ ಶಿಕ್ಷಣವನ್ನು ನೀಡಬೇಕು ಮತ್ತು ಸ್ವಯಂ ಆರೈಕೆ ತರಬೇತಿಯನ್ನು ಕೊಡಬೇಕು. ಅಂದರೆ ಕೈಕಾಲುಗಳು ಪ್ರತಿದಿನ ಪರಿಶೀಲಿಸುವುದು ಮತ್ತು ಸಣ್ಣ ಗಾಯಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವುದು ಎಂಬ ಶಿಕ್ಷಣವನ್ನು ಕೊಡಬೇಕು. ತರಬೇತಿಯ ನಂತರ ಹೊಂದಿಕೊಳ್ಳುವ ಸಾಧನಗಳು ಮತ್ತು ಉಪಕರಣಗಳನ್ನು ಬಳಸುವ ಬಗ್ಗೆ ಹಾಗೂ ಬೇಕಾದರೆ ಪುನರ್ರಚನಾ ಶಸ್ತ್ರಚಿಕಿತ್ಸೆಯ ಬಗ್ಗೆ ತಿಳಿಸಬೇಕು. ಕುಷ್ಠರೋಗ ರೋಗಿಗಳಿಗೆ ಪುನರ್ವಸತಿಯನ್ನು ಕೂಡ, ಅಂದರೆ ರಿಹ್ಯಾಬಿಲಿಟೇಷನ್ ಕಲ್ಪಿಸಬೇಕು. ಅದರಲ್ಲಿ ವೈದ್ಯಕೀಯ ಪುನರ್ವಸತಿ, ಭೌತ ಪುನರ್ವಸತಿ, ಸ್ವಯಂ ಆರೈಕೆ ತರಬೇತಿ, ಉದ್ಯೋಗ ಮತ್ತು ಆರ್ಥಿಕ ಪುನರ್ವಸತಿ, ಮಾನಸಿಕ ಮತ್ತು ಸಾಮಾಜಿಕ ಪುನರ್ವಸತಿ, ಶಸ್ತ್ರಚಿಕಿತ್ಸಾ ಪುನರ್ವಸತಿ ಇವೆಲ್ಲ ಕಾರ್ಯಗಳನ್ನು ಏರ್ಪಡಿಸಲಾಗಿವೆ. ನಮ್ಮ ಸಮಾಜದಲ್ಲಿ ಕುಷ್ಠರೋಗದ ಬಗ್ಗೆ ತಪ್ಪು ನಂಬಿಕೆಗಳಿವೆ. ಕುಷ್ಠರೋಗ ಒಂದು ಕಳಂಕ ಎಂದು ತಿಳಿದು ನಾವು ರೋಗಿಗಳ ಮಧ್ಯೆ ಭೇದ ಭಾವವನ್ನು ಮಾಡುತ್ತೇವೆ. ಅದನ್ನು ನಾವು ನಿಲ್ಲಿಸಬೇಕು. ಕುಷ್ಠರೋಗದ ಪೀಡಿತರು ಕೂಡ ಸರಿಯಾಗಿ ಚಿಕಿತ್ಸೆ ತಗೊಂಡು ಒಂದು ಸಾಮಾನ್ಯ ಜೀವನವನ್ನು ಸಾಗಿಸಬಹುದು. ಅದಕ್ಕೆ ಕುಷ್ಠರೋಗದಲ್ಲಿ ಕಳಂಕ ಮತ್ತು ಭೇದ ಭಾವ ಕಡಿಮೆ ಮಾಡಲು ಕೈಗೊಳ್ಳುವ ಕ್ರಮಗಳೇನೆಂದರೆ, ಜನಜಾಗೃತಿ ಮತ್ತು ಶಿಕ್ಷಣ ನೀಡುವುದು, ಆರಂಭ ಹಂತದಲ್ಲಿ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆ ನೀಡುವುದು, ರೋಗಿ ಮತ್ತು ಕುಟುಂಬ ಸಮಾಲೋಚನೆ, ಸಮುದಾಯದ ಭಾಗವಹಿಸುವಿಕೆ, ಶಾಲಾ ಮಟ್ಟದ ಶಿಕ್ಷಣ, ಸಾಮಾಜಿಕ ಮತ್ತು ಆರ್ಥಿಕ ಪುನರ್ವಸತಿ, ಕಾನೂನು ಮತ್ತು ಹಕ್ಕುಗಳ ಅರಿವು, ಯಶಸ್ವಿ ಚಿಕಿತ್ಸೆ ಪಡೆದವರ ಅನುಭವ ಹಂಚಿಕೆ, ಇವುಗಳ ಮೂಲಕ ನಾವು ಸಮಾಜದಲ್ಲಿ ಕಳಂಕ ಮತ್ತು ಭೇದ ಭಾವವನ್ನು ಕಡಿಮೆ ಮಾಡಬಹುದು. ಕೊನೆಗೆ ಈ ಕಾರ್ಯಕ್ರಮದ ಸಾರಾಂಶ ಏನೆಂದರೆ, ಕುಷ್ಠರೋಗ ಗುಣವಾಗುವ ರೋಗ. ಅದು ಶಾಪವಲ್ಲ ಅಥವಾ ವಂಶಪಾರಂಪರ್ಯ ರೋಗವಲ್ಲ. ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ. ಕುಷ್ಠರೋಗದ ರೋಗಿಗಳು ಸರಿಯಾಗಿ ಚಿಕಿತ್ಸೆ ತಗೊಂಡು ಸಾಮಾನ್ಯ ಜೀವನವನ್ನು ನಡೆಸಬಹುದು. ಭೇದ ಭಾವ ಬೇಡ. ಕುಷ್ಠರೋಗ ಪೀಡಿತರನ್ನು ಬೆಂಬಲಿಸಿ ಮತ್ತು ಸಮಾಜದಲ್ಲಿ ಒಗ್ಗೂಡಿಸಿ. ಧನ್ಯವಾದಗಳು. ಕೇಳುಗರೆ, ಕುಷ್ಠರೋಗದ ಬಗ್ಗೆ ಅನೇಕ ವಿಷಯವನ್ನು ಡಾಕ್ಟರ್ ಯಾಸ್ಮಿನ್ ಬೇಗಂ ಹಿರೇಹಾಳ್ ಅವರು ತಿಳಿಸಿದರು. ಈಗ ನೀವು ನಮಗೆ ಕರೆ ಮಾಡಿ ನಿಮ್ಮ ಸಂದೇಹಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಅವರು ನೀವು ಕರೆ ಮಾಡಿದಾಗ ಅವರು ಉತ್ತರಿಸ್ತಾರೆ. ಸೊ ದೂರವಾಣಿ ಸಂಖ್ಯೆಗಳು 244 3414 2444-3415 ಎಸ್ಟಿಡಿ ಸಂಖ್ಯೆ 0836. ಡಾಕ್ಟರ್ ಕರೆ ಬರ್ತಾ ಇದೆ, ನೋಡ್ತಾ ನೋಡ್ಬಿಡೋಣ. ಹಲೋ, ನಮಸ್ತೆ. ಹಾ, ಮಾತಾಡೋದು ಯಾರ್ರಿ? ನಾವು ತಾಲೂಕ ಜಗದಾಳದಿಂದ. ಹೇಳ್ರಿ. ರಾಮಪ್ಪ ಹೊಸೂರಿಗೆ. ಹೇಳ್ರಿ ರಾಮಪ್ಪ ಅವ್ರೆ. ಅದಕ್ಕೆ ಏನು ಮುಂಜಾಗ್ರತೆ ತೋರಿಸ್ತಾರೆ? ಕುಷ್ಠರೋಗ ಬರ್ದ ಹಾಗೆ ಮುಂಜಾಗ್ರತೆ ಏನ್ ತೆಗೆದುಕೊಳ್ಬೇಕು ಅಂತನಾ? ಕುಷ್ಠರೋಗ ಬರದಂತೆ ಮುಂಜಾಗ್ರತೆ ಏನ್ ವಹಿಸ್ಬೇಕು ಅಂತ. ಕುಷ್ಠರೋಗವು ಪೇಷಂಟ್ ಬಂದರೆ ಅದನ್ನು ನಾವು ಈ ನಿಮ್ಮ ದೇಹದ ಮೇಲೆ ಏನಾದರೂ ಬೆಳೆ ಮಚ್ಚೆ ಏನಾದರೂ ಬಂದರೆ, ಆದರೆ ಅದು ಸ್ಪರ್ಶ ಜ್ಞಾನ ಏನಾದರೂ ಕಡಿಮೆ ಆದರೆ ಅದನ್ನು ನೀವು ತಕ್ಷಣ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ಅದನ್ನು ಬರಬಾರ್ದು ಅಂದರೆ ನಿಮ್ಮ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು, ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡ್ಕೋಬೇಕು. ಸೊ ಅದಕ್ಕೆ ನೀವು ಸರಿಯಾಗಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತಲಿನ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಸೊ ಇವುಗಳನ್ನು ಕಾರ್ಯ ನೀವು ಮಾಡಬೇಕು. ಹಲೋ, ನಮಸ್ತೆ. ಹೇಳ್ರಿ. ಈಗ ಅದು ಅಂಟರೋಗ ಹೆಂಗ ಒಬ್ಬರಿಂದ ಒಬ್ಬರಿಗೆ ಹರಡ್ತೈತಲ್ರಿ? ಹೌದು ಸರ್, ಅದು ಇದು ಸೋಂಕಿತ ವ್ಯಕ್ತಿಯು ಅವರು ಸೀನಿದಾಗ ಮತ್ತು ಕೆಮ್ಮಿದಾಗ ಅವರಲ್ಲಿ ಅದು ಹನಿಗಳು ಏನು ಬರುತ್ತಾವಲ್ಲ ಅದರಿಂದ ಅದು ಹರಡುತ್ತದೆ. ಸೊ ಅದಕ್ಕೆ ಮತ್ತು ಹಾಸಿಗೆ ಪಾಸಿಗೆ ಯೂಸ್ ಮಾಡೋದ್ರಿಂದ ಅದೇ ಅದಕ್ಕೆ ಅವರು ಕುಷ್ಠರೋಗನ ಪೀಡಿತರನ್ನು ನಾವು ತಕ್ಷಣ ಕಂಡು ಹಿಡಿದು ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಅವರು ಫಸ್ಟ್ ಡೋಸನ್ನು ತಗೊಂಡ್ಬಿಟ್ರೆ ಅವಾಗ ಅದು ಇದು ರೋಗವನ್ನು ಹರಡುವುದಿಲ್ಲ. ಅದು ಒಂದು ಕ್ರಿಮಿ ಅಂದ್ರೆ ಅದು. ಹಲೋ ಸರ್. ಅದು ಕ್ರಿಮಿ ಅಂದ್ರೆ ಅದು ಹುಳ ಇರ್ತೈತಲ್ಲ ಅದು. ಅದು ಒಂದು ಬ್ಯಾಕ್ಟೀರಿಯಾ ಸರ್, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸರ್ ನಾವು. ಅದು ವಯಸ್ಸು ಲಿಮಿಟ್ ಏನ್ ಐತಲ್ರಿ ಅದಕ್ಕೆ? ಇಲ್ಲ ಸರ್, ಅದು ಯಾರಿಗಾದರೂ ಬರಬಹುದು. ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರನಿಗೆ ಅಂದರೆ ಜಲ್ದಿ ಬರುತ್ತದೆ ಮತ್ತು ಮಕ್ಕಳಿಗೆ ಭಾಳ ಜಲ್ದಿ ಬರುತ್ತದೆ ಅದು. ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಭಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡೋದು ರೀ. ಹೇಳ್ರಿ ಕೋಕಾಟೆ ಅವರೇ. ಕುಷ್ಠರೋಗದ ಮುನ್ಸೂಚನೆಗಳು ಏನಿದಾವನ್ರಿ? ಮುನ್ಸೂಚನೆಗಳು ಏನಿದಾವೆ ಕುಷ್ಠರೋಗ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಕಂಡುಹಿಡಿಯೋದು ಹೇಗೆ ಅಂತ? ಅದೇ ಸರ್, ಅದು ಇದು ಚರ್ಮದ ಮೇಲೆ ಬಿಳಿ ಮಚ್ಚೆ ಬರೋದು ಮತ್ತು ಆ ಬಿಳಿ ಮಚ್ಚೆಗಳ ಜಾಗದಲ್ಲಿ ಅದು ಸ್ಪರ್ಶ ಜ್ಞಾನ ಕಡಿಮೆ ಆಗೋದು ಮತ್ತು ಕೈಕಾಲ ಬಲಹೀನವಾಗುವುದು, ಕೈಕಾಲು ಬಾವು ಬರುವುದು ಮತ್ತು ನರಗಳು ದಪ್ಪವಾಗುವುದು, ನರಗಳು ದಪ್ಪವಾಗೋದು ಮತ್ತು ಜ್ವರ, ಇವೆಲ್ಲ ಸಿಂಪ್ಟಮ್ಸ್ ನಾವು ನೋಡಬಹುದು, ಗುಣಲಕ್ಷಣಗಳು ನೋಡಬಹುದು. ಮತ್ತು ನಾವು ಅದು ಆರಂಭ ಹಂತದಲ್ಲಿ ಚಿಕಿತ್ಸೆಯನ್ನು ತಗೊಂಡಿಲ್ಲ ಅಂದರೆ ಅದನ್ನು ತಗೊಂಡಿಲ್ಲ ಅಂದರೆ ವಿಕೃತಿಗಳನ್ನು ಉಂಟಾಗಬಹುದು. ನಮಸ್ಕಾರ ಮೇಡಮ್. ಹಾಂ, ನಮಸ್ಕಾರ. ಹಲೋ ಹಲೋ ಡಾಕ್ಟರ್, ಒಂದು ಫಾರಿನ್ ದಾಗ ವ್ಯಾಕ್ಸಿನೇಷನ್ ಡೆವಲಪ್ ಮಾಡ್ಲಿಕ್ಕೆ ಹತ್ತಾರ ಈ ಪ್ರಿವೆಂಟ್ ಮಾಡ್ಲಿಕ್ಕೆ, ಲೆಪ್ರಸಿ ಒಳಗೆ ರಿಸರ್ಚ್ ಮಾಡಿ ಅವನು ಫಾರಿನ್ ದಾಗ ವ್ಯಾಕ್ಸಿನೇಷನ್ ಡೆವಲಪ್ ಮಾಡ್ಲಿಕ್ಕೆ ಹತ್ತಾರ. ಅದು ನಮ್ಮ ಇಂಡಿಯಾದಾಗ ಪ್ರಯತ್ನ ನಡೆದೇನು ಬಂದು ಏನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅವ್ರ ಸ್ಕಿನ್ ಗ್ರಾಫ್ಟಿಂಗ್ ಮಾಡಬಹುದು ಮತ್ತು ಆರ್ಗನ್ಸ್ ಅನ್ನು ರೀಬಿಲ್ಡ್ ಮಾಡಬಹುದು. ಅದನ್ನ ಎರಡು ಪ್ರಶ್ನೆ ಇದ್ರಿ ಮೇಡಮ್. ಹಾಂ ಸರ್, ಅದು ವ್ಯಾಕ್ಸಿನ್ಸ್ ಡೆವಲಪ್ ಆಗ್ತಾ ಇದೆ ಸರ್, ಆದರೆ ಅದು ಫುಲ್ 100% ಪ್ರೊಟೆಕ್ಷನ್ ಕೊಡತ್ತಂತ ಹೇಳಿ ಹೇಳೋಕ್ಕಾಗಲ್ಲ ಸರ್. ಕೆಲವೊಂದು ಟ್ರಯಲ್ಸ್ ನಡೀತಾ ಇದ್ದೇವೆ, ಆದರೆ ಅದು 100% ಅದು ಇನ್ಫೆಕ್ಷನ್ ಆಗಲ್ಲ ಅಂಥೇಳಿ ಹೇಳೋಕ್ಕಾಗಲ್ಲ ಸರ್. ಆಮೇಲೆ ಮತ್ತು ಸೆಕೆಂಡ್ ಒಂದು, ಸ್ಕಿನ್ ಗ್ರಾಫ್ಟಿಂಗ್ ನಾವು ಯಾವಾಗ ಮಾಡ್ಬೋದಂದರೆ ಫಸ್ಟ್ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತಗೋಬೇಕು, ಚಿಕಿತ್ಸೆಯನ್ನು ತಗೋಬೇಕು. ಆಮೇಲೆ ಅದು ಚಿಕಿತ್ಸೆಯನ್ನು ಅದು ಫುಲ್ ಕಂಪ್ಲೀಟ್ ಆದಮೇಲೆ ಅದು ಏನಾದರೂ ಗಾಯಗಳಾದರೆ ಅಂದರೆ ಮಾತ್ರ ನಾವು ಗಾಯಗಳನ್ನು ಮತ್ತು ಚಿಕಿತ್ಸೆ ತಗೊಂಡು ಬೇಕಿದ್ದರೆ ಅಷ್ಟೇ ಸ್ಕಿನ್ ಗ್ರಾಫ್ಟಿಂಗ್ ಎಲ್ಲ ಮಾಡ್ಬೋದು. ಹೌದು ಸರ್, ಆರಂಭ ಹಂತದಲ್ಲಿ ನಾವು ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ಚರ್ಮ, ನರಗಳು ಮತ್ತೆ ಕಣ್ಣು ಕೂಡ ಎಫೆಕ್ಟ್ ಆಗಬಹುದು. ಸೊ ಅವಾಗ ಕಣ್ಣಿನ ಮತ್ತೆ ಎಫೆಕ್ಟ್ ಆಗಿ ಅವಾಗ ಕಣ್ಣಿನ ಕಣ್ಣು ಎಫೆಕ್ಟ್ ಆಗಬಹುದು. ಹಲೋ, ಹಲೋ ರೀ, ನಾ ಕಚೇರಿ ಅಶೋಕ್ ಅವ್ರ ಮಾತಾಡಿದ್ರಿ. ಹೇಳ್ರಿ. ಈ ಕುಷ್ಠ ರೋಗ ಅಂದ್ರೆ ಬರಳು ಉದುರ್ತಾವ ಅವೇನ್ರಿ? ಹೌದು ಸರ್, ಇದರಲ್ಲಿ ವಿಕೃತಿಗಳು ಬೆರಳು ಉದುರುವುದೆಲ್ಲ ನಾವು ನೋಡಬಹುದು. ಹೌದ್ರಿ. ಮತ್ತೇನಾದ್ರೂ ಪ್ರಶ್ನೆ ಇತ್ತ? ಇಲ್ರಿ, ಅದೆಲ್ಲ ಬರಬಾರ್ದವ್ರಿ. ಸರಿ ಸರಿ ಸರಿ. ಹಲೋ ಹಲೋ ಹೇಳಿ. ನಮಸ್ಕಾರ ಮೇಡಮ್ ರೀ. ನಮಸ್ಕಾರ ಹೇಳಿ. ಡಾಕ್ಟರ್ ಅವ್ರ ನಮಸ್ಕಾರ ರೀ. ಹಾ ನಮಸ್ಕಾರ ರೀ ಸರ್. ನಾವು ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲ ತೇಲಿ ಅಂತ ಮಾತಾಡಿದ್ರಿ. ಹಾ ಸರ್ ಹೇಳಿ. ಇದು ಕುಷ್ಠರೋಗದಲ್ಲಿ MDT ಚಿಕಿತ್ಸೆ ಅಂತ ಹೇಳ್ತಾರಲ್ರಿ ಮೇಡಮ್, ಅದು ಯಾವ ರೀತಿ ಇರುತ್ತೆ ರೀ? ನಾವು ಈಗ ಪ್ರತಿದಿನ ಆಕಾಶವಾಣಿಯಲ್ಲಿ ಜಾಹೀರಾತುಗಳಲ್ಲಿ ಹೇಳ್ತಾ ಇರ್ತಾರಲ್ರಿ, ಅದು MDT ಚಿಕಿತ್ಸೆ ಅಂದ್ರೆ ಅದು ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇರ್ತಾರೆ, ಮತ್ತೆ ಅದು ಯಾವ ರೀತಿ ನಾವು ಕುಷ್ಠರೋಗ ಇದ್ದವರನ್ನು ತಗೋಬೇಕಾಗೈತ್ರಿ? ಹಾ ಸರ್, ಇದಕ್ಕೆ ಮಲ್ಟಿ ಡ್ರಗ್ ಥೆರಪಿ ಅಂತೂ ನಾವು ಹೇಳುತ್ತೇವೆ ಸರ್. ಇದು ಒಂದು ಔಷಧಿ ಅಲ್ಲ, ಇದರೊಳಗೆ 2-3 ಔಷಧಿಗಳು ಇರುತ್ತವೆ. ಸೊ ಇದು ನಾವು ಕುಷ್ಠರೋಗಕ್ಕೆ ಇದು ಶುರು ಮಾಡ್ಕೋತೀವಿ. ಇದು ಚಿಕಿತ್ಸೆ ಅಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಸಿಗುತ್ತೆ ಸರ್. ಸೊ ಇದು ಒಂದು 6 ತಿಂಗಳಿಂದ 1 ವರ್ಷ ಮಟ್ಟ ಇದರದ್ದು ಕೋರ್ಸ್ ಇರುತ್ತೆ. ಸೊ ಇದು ನಿಮ್ಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಫ್ರೀಯಲ್ಲಿ ಕೊಡ್ತಾರೆ, ಮತ್ತು ಆರೋಗ್ಯ ಕಾರ್ಯಕರ್ತರು ಅವರ ಉಪಸ್ಥಿತಿಯಲ್ಲಿ ಫಸ್ಟ್ ಡೋಸನ್ನು ಕೊಡ್ತಾರೆ, ಮತ್ತು ನೆಕ್ಸ್ಟ್ 1 ಮಂತಿಂದ ನಿಮಗೆ ಫುಲ್ ಅವರು ಬ್ಲಿಸ್ಟರ್ ಪ್ಯಾಕೆಟನ್ನು ಕೊಟ್ಟು ಕಳಿಸ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ಹಲೋ ಹಲೋ ಹೇಳಿ. ಮೀನಪ್ಪದಿಂದ ಮುರಿಯಪ್ಪ ಮಾಲಗ ಮಾತಾಡ. ಪ್ರಶ್ನೆ ಕೇಳಿ. ಕುಷ್ಠರೋಗ ಬರುವ ಲಕ್ಷಣಗಳೇನು? ಕುಷ್ಠರೋಗ ಬರುವ ಲಕ್ಷಣಗಳೇನು? ಕುಷ್ಠರೋಗದ ಗುಣಲಕ್ಷಣಗಳು ಏನೆಂದರೆ, ಚರ್ಮದ ಮೇಲೆ ಬಿಳೆ ಮಚ್ಚೆ ಬರುವುದು, ಮತ್ತು ಬಿಳೆ ಮಚ್ಚೆ ಜಾಗದಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಆಗೋದು, ಮತ್ತು ಕೈಕಾಲಿನ ನರಗಳು ದಪ್ಪವಾಗುವುದು ಮತ್ತು ಸ್ಪರ್ಶಜ್ಞಾನ ಕಡಿಮೆ ಆಗುವುದು, ಕೈಕಾಲುಗಳಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಆಗುವುದು, ಮತ್ತು ಕೈಕಾಲು ಬಾವು ಬರೋದು, ಕೈಕಾಲಿನ ಮೂಳೆ ನೋವು ಬರುವುದು, ಮತ್ತು ಅದನ್ನು ಆ ಹಂತದಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಕೆಲವೊಂದು ವಿಕೃತಿಗಳನ್ನು ಉಂಟಾಗಬಹುದು. ಅದು ಏನಂದರೆ ಗಾಯಗಳಾಗಬಹುದು, ಆಮೇಲೆ ಕೈ ಕಾಲಿನ ಬೆರಳುಗಳು ಮಡಚಿಕೊಳ್ಳಬಹುದು, ಆಮೇಲೆ ಕೈಕಾಲಿನ ಮೂಳೆಯ ಮೇಲೆ ಪ್ರಭಾವ ಬೀರಿ ಕೈಕಾಲಿನ ಬೆರಳುಗಳು ಉದುರಿ ಹೋಗಬಹುದು. ಹಲೋ ಡಾಕ್ಟರ್, ಫೋಟೋ ಥೆರಪಿ ಮಾಡಿ ಎಷ್ಟು ಉಪಯೋಗ ಆಗ್ತದೆ ಫೋಟೋ ಥೆರಪಿ? ಇದಕ್ಕೆ ಮತ್ತೆ ಫಾರಿನ್ದಾಗ ರೋಬೋಟಿಕ್ ಸರ್ಜರಿ ಮಾಡಿ ಸ್ಕಿನ್ ಗ್ರಾಫ್ಟಿಂಗ್ ಮಾಡ್ತಾರೆ, ಆ ಟೆಕ್ನಾಲಜಿ ಇಂಡಿಯಾದಾಗ ಬಂದದಲ್ಲಿ ಎರಡು ಪ್ರಶ್ನೆ ಇದ್ರೆ. ಅದೇ ಸರ್, ಇದು ಸ್ಕಿನ್ ಗ್ರಾಫ್ಟಿಂಗ್ ರೋಬೋಟಿಕ್ ಸರ್ಜರಿಯಿಂದ ಇದು ಗುಣಮುಖವಾಗಲ್ಲ ಸರ್. ಫಸ್ಟ್ ಇದಕ್ಕೆ ಟ್ರೀಟ್ಮೆಂಟನ್ನು ನಾವು ತಗೋಬೇಕು. ಮಲ್ಟಿ ಡ್ರಗ್ ಥೆರಪಿ ಅಂತ ಟ್ರೀಟ್ಮೆಂಟ್ ಇದೆ, ಅದನ್ನು ನಾವು ಫಸ್ಟ್ ಕರೆಕ್ಟಾಗಿ ತಗೋಬೇಕು, ಅದನ್ನು ಟ್ರೀಟ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಅದೇನಾದರೂ ಅದ ಸೈಡ್ ಕಾಂಪ್ಲಿಕೇಶನ್ ಏನಾದರೂ ಆದರೆ ಅಷ್ಟೇ ನಾವು, ಗಾಯಗಳು ಏನಾದ್ರು ಆದರೆ ಅಷ್ಟೇ ಅದಕ್ಕೆ ಚಿಕಿತ್ಸೆಯನ್ನು ತಗೊಂಡು ನಾವು ಬೇಕಿದ್ರೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಬಹುದು ಸರ್. ಇಲ್ಲಾಂದರೆ ಅದೇನು ಅವಶ್ಯಕತೆ ಇಲ್ಲ. ಹಲೋ ಹಲೋ ಹೇಳಿ. ಹಲೋ ಹೇಳಿ. ಹಲೋ ನಮಸ್ಕಾರ ಮೇಡಮ್. ಹೇಳಿ. ನಮಸ್ಕಾರ. ನಮಸ್ಕಾರ. ನಾವು ಹುಬ್ಳಿಯಿಂದ ರೀ ಮೇಡಮ್. ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ರಿ, ಇದ ಹಾವಿನ ಹಾವು ಕುಷ್ಠರೋಗ ಬಂದ್ರೆ ಹಾವು ಸಹಿತ ಬರಂಗಿಲ್ಲ ಅವ್ರ ಕಡೆ ಅಂತಾರ, ಸರಿನೋ? ಹಾವಿನ ವಿಷ ಸಹಿತ ಮುಟ್ಟಂಗಿಲ್ಲ ಅಂತಾರ? ಇಲ್ಲ ಸರ್, ಅವು ಎಲ್ಲ ತಪ್ಪು ನಂಬಿಕೆಗಳು ಸರ್, ಅದೆಲ್ಲ ಏನು ಆಗಲ್ಲ ಇಲ್ಲಿ ಈ ಕಾಯಿಲೆಯಲ್ಲಿ. ಹೌದೇನ್ರಿ? ಅವ್ರೇ ನಮ್ಮಲ್ಲಿ ಒಬ್ರು ಇದ್ರೆ ಕಡಿಸ್ಕೊಂತಿದ್ರು ಹಾವು. ಇಲ್ಲ ಸರ್, ಅವೆಲ್ಲ ತಪ್ಪು ನಂಬಿಕೆಗಳು. ಹಲೋ ನಮಸ್ತೆ ಮೇಡಮ್. ನಮಸ್ತೆ ರೀ ಮೇಡಮ್. ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ಮೂಳಕುಡದಿಂದ ಮಾತಾಡ. ಪ್ರಶ್ನೆ ಕೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ರೀ ಸರ್. ಮೇಡಮ್ ರೀ, ನನ್ನ ಪ್ರಶ್ನೆ ಏನಂದ್ರೆ ರೀ, ಈ ಕುಷ್ಠರೋಗ ಬರದೇ ಇರುವಾಗ ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ರಿ, ಹಂಗ ಮಾಡ್ಬೇಕ್ರಿ, ಏನ್ ಮಾಡ್ಬೇಕ್ರಿ? ಇನ್ನೊಂದು ಪ್ರಶ್ನೆ, January 30 ಕುಷ್ಠರೋಗ ನಿರ್ಮೂಲನಾ ದಿನ ಆಚರಣೆ ಮಾಡ್ಲಿಕ್ಕೆ ಗಾಂಧೀಜಿಯವರ ಹುತಾತ್ಮರಾದ ನೆನಪಿಗಾಗಿರು ಅಥವಾ ವಿಜ್ಞಾನಿ ಯಾರಾದರೂ ಆ ದಿನ ಹುಟ್ಟಿದ್ರು ಅಂತ ನನಗೆ ಅನ್ಸುತ್ತೆ. ಹಾ ಸರ್, ಅದು ಯಾವ ರೋಗವನ್ನು ನಾವು ಬರಬಾರ್ದಂದ್ರೆ ಅದನ್ನು ಬರಬಾರದಂದ್ರೆ ಅದನ್ನು ತಡೆಗಟ್ಟಬೇಕು, ಅದು ಒಳ್ಳೆಯದು. ಹೌದು, ಇಲ್ಲ ಕುಷ್ಠರೋಗವನ್ನು ತಡೆಗಟ್ಟಲು ನಾವು ಫಸ್ಟ್ ಸೋಂಕಿತ ವ್ಯಕ್ತಿಗಳನ್ನು ಕಂಡುಹಿಡಿಯಬೇಕು, ಮತ್ತು ಅವರನ್ನು ಚಿಕಿತ್ಸೆ ಮಾಡಬೇಕು, ಮತ್ತು ಅವರು ಸೋಂಕಿತರ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನು ನಮ್ಮ ಅಬ್ಸರ್ವೇಷನಲ್ಲಿ ಇಡಬೇಕು, ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು, ಮತ್ತು ಕುಷ್ಠರೋಗದ ಬಗ್ಗೆ ಜನ ಜಾಗೃತಿಯನ್ನು ಮೂಡಿಸಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಸರ್? ಅದು ಗಾಂಧಿ ಅಂದ್ರೆ ಜನವರಿ 30ರಂದು ಕುಷ್ಠರೋಗ ನಿರ್ಮೂಲನಾ ದಿನ ಆಚರಣೆ ಮಾಡ್ತೀವ್ರಿ, ಅದನ್ನು ಗಾಂಧೀಜಿಯವರು ಹುತಾತ್ಮರಾದ ದಿನದ ನೆನಪಿಗಾಗಿರೋ ಅಥವಾ ಆ ಕುಷ್ಠರೋಗದ ಏನಾದರೂ ಲಸಿಕೆ ಕಂಡುಹಿಡಿದ ವಿಜ್ಞಾನಿಯ ಜನ್ಮದಿನ ಅಂತ ಕನ್ಫ್ಯೂಸ್ ಆಗ್ತದೆ. ಇಲ್ಲ ಇಲ್ಲ ಸರ್, ವಿಶ್ವ ಕುಷ್ಠರೋಗ ದಿನ ವಿಶ್ವದಲ್ಲಿ ಅದು ಜನವರಿಯ ಕೊನೆಯ ಭಾನುವಾರ ಅದನ್ನು ಇದು ಆಚರಿಸಲಾಗಿದೆ ಸರ್. ಬಟ್ ಭಾರತದಲ್ಲಿ ಅದನ್ನು ಮಹಾತ್ಮ ಗಾಂಧಿಯವರ ಡೆತ್ ಅನಿವರ್ಸರಿ ಇದ್ದಾಗ ಅದನ್ನು ಆಚರಿಸಲಾಗಿದೆ. ಅದು ಅವರು ಲೆಪ್ರಸಿ ಕುಷ್ಠರೋಗ ಗಳಿಗೆ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು ಗಾಂಧೀಜಿಯವರು, ಅದಕ್ಕಾಗಿ ಆ ನೆನಪಿಗಾಗಿ ಮಾಡ್ತಾ ಇದ್ದಾರೆ. ಮುಂದಿನ ಕರೆಯನ್ನು ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ಹೇಳಿ, ಯಾರು ಮಾತಾಡೋದು? ಮಂಜುನಾಥ್ ನಾಳೆಯರ್ ಅಂತ ಮಾತಾಡೋದು. ಮಂಜುನಾಥ್, ಕೇಳಿ ಪ್ರಶ್ನೆ. ಕುಷ್ಠರೋಗ ಅಂದ್ರೆ ಯಾವ ರೀತಿ ಹೇಗೆ ಬರುತ್ತೆ ಅಂತ ಕೇಳಬೇಕು. ರೋಗ ಹೆಂಗ್ ಬರ್ತದೆ, ಕುಷ್ಠರೋಗ ಹೆಂಗ್ ಬರ್ತದೆ? ಕುಷ್ಠರೋಗ ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ ಮತ್ತು ಸೀನಿದಾಗ ಅವರಿಂದ ಅದು ಡ್ರಾಪ್ಲೆಟ್ಸ್ ಹೊರಗೆ ಬಂದ್ರೆ ಅಲ್ಲಿಂದ ಅದನ್ನು ಹರಡುತ್ತದೆ. ಅದಕ್ಕೆ ಚಿಕಿತ್ಸೆ ಮಲ್ಟಿ ಡ್ರಗ್ ಥೆರಪಿ ಅಂತೂ ಇದೆ ಸರ್. ಅದರಲ್ಲಿ 3 ಔಷಧಿಗಳನ್ನು ಕೊಡ್ತಾರೆ ಬ್ಲಿಸ್ಟರ್ ಪ್ಯಾಕೆಟ್ ಅಲ್ಲಿ. ಸೊ ಅದು ನಾವು 6 ತಿಂಗಳಿಂದ 1 ವರ್ಷ ಮಟ್ಟ ಅದು ತಗೊಳ್ಳೋದು ಇರುತ್ತದೆ ಸರ್. ಹಲೋ ಸರ್, ಕಡಿಮೆ ಆಗ್ತದ ಅಂತ? ಹಾ ಸರ್, ಅದು ನಾವು ಕರೆಕ್ಟ್ ಆಗಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಅದು ಸಂಪೂರ್ಣವಾಗಿ ಗುಣಮುಖವಾಗಬಹುದು ಸರ್. ಹಲೋ, ಹೇಳಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗಜ್ಜಾಳ ಗ್ರಾಮದಿಂದ ಚಿದಾನಂದ್ ಸರ್ ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್. ಪ್ರಶ್ನೆ ಕೇಳಿ ಚಿದಾನಂದ್. ಮೇಡಮ್ ಅವರೇ, ಇದು ಮದ್ಯಪಾನ ಮತ್ತು ಧೂಮಪಾನ ಮಾಡೋದ್ರಿಂದ ಬರುತ್ತಾ ಹೇಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮದ್ಯಪಾನ ಮತ್ತು ಧೂಮಪಾನ ಮಾಡಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಸರ್. ಅದು ಅಂದರೆ ಇಮ್ಯುನಿಟಿ ನಮ್ಮ ಕಡಿಮೆ ಆದರೆ ಮತ್ತು ಇದು ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಥ್ಯಾಂಕ್ ಯು ಮೇಡಮ್, ಸಮಯಕ್ಕೆ. ಹಲೋ ಡಾಕ್ಟರ್, ಅವರು ಮುಟ್ಟಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮ್ಗೇನು ಲೆಪ್ರಸಿ ಬರಲಿಕ್ಕಿಲ್ಲಲ್ಲ? ಹ್ಯಾಂಡ್ ಗ್ಲೋಸ್ ಹಾಕೊಂಡು ಸಾಕ್ಸ್ ಹಾಕೊಂಡು ಅವ್ರು ಟ್ರೀಟ್ಮೆಂಟ್ ಮಾಡಿದ್ರೆ ಮುಟ್ಟಿದ್ರೆ, ಅವ್ರು ಟಚ್ ಮಾಡಿದ್ರೆ ನಮ್ಗೇನು ಬರ್ಲಿಕ್ಕಿಲ್ಲ? ಇಲ್ಲ ಸರ್, ಟಚ್ ಮಾಡಿದ್ರೆ ಏನು ಬರಲ್ಲ. ಅವ್ರು ಫಸ್ಟ್ ಡೋಸ್ ಅವರಿಗೆ ಟ್ರೀಟ್ಮೆಂಟ್ ಇಂದ ಫಸ್ಟ್ ಡೋಸ್ ಕೊಟ್ಟ ತಕ್ಷಣನೇ ಅವರಿಂದ ರೋಗವನ್ನು ಹರಡುವುದಿಲ್ಲ ಸರ್. ಇವು 3 ಡ್ರಗ್ ಮಲ್ಟಿ ಡ್ರಗ್ ಲೈಫ್ ಲಾಂಗ್ ಹೋಗ್ಬೇಕು ಏನ್ರಿ ಮೇಡಮ್? ಲೈಫ್ ಲಾಂಗ್ ಹೋಗ್ಬೇಕು ಎಂದು 3 ಮಲ್ಟಿ ಡ್ರಗ್ ಅರ್ಥ ಏನು ಸರ್? ಲೈಫ್ ಲಾಂಗ್ ಏನಿಲ್ಲ ಸರ್, ಇದರದ ಟೈಮ್ 6 ತಿಂಗಳಿಂದ 1 ವರ್ಷ ಮಟ್ಟ ಇರುತ್ತೆ ಸರ್. ಹಾ ಸರ್. ಹಲೋ, ಹಲೋ ಹೇಳಿ. ನಾವು ಕೂಡ್ಲಿ ತಾಲೂಕು ಚಿಕ್ಕೋಮಳ್ಳಿಯಿಂದ ಗಿರಿಜನ್ನ ರಿಟೈರ್ಡ್ ಟೀಚರ್ ಮಾತಾಡೋದು. ಪ್ರಶ್ನೆ ಕೇಳಿ. ನಮ್ದು ಒಂದು ಕಾಲ್ ಮೇಲೆ ಒಂದು ಇದಾಗಿತ್ರಿ, ಗುಳ್ಳೆ ಆಗೈತೆ. ಗುಳ್ಳೆ ಅಂದ್ರೆ ಒಂಥರ ಅದು ಗುಳ್ಳೆ ಅನ್ನೋಕ್ಕಾಗಲ್ರಿ, ಅದು ಹೋಗ್ಲಿ, ಅದು ಒಂದು 5-6 ವರ್ಷ ಆಯ್ತು ಅದು ಅಂದಾಜು. ಅದು ಗುಳ್ಳೆ ಟೈಪ್ ಒಂದು ರೂಪಾಯಿ ಬಗಲ ಆಯ್ತು, ಒಂದು ರೂಪಾಯಿ ಬಗಲ. ಅದು ಒಂದ ಗುಳ್ಳೆ ಆಗಿದೆ ಸರ್? ಅದು ಒಂದು ಆಗತ್ತೆ, ಒಂದು ಹೋಗತ್ತೆ. ಗುಳ್ಳೆ ಅಂದ್ರೆ ನೋವೇನು ಹೇಳ್ರಿ, ಪೇನ್ ಇಂದ ಅದಕ್ಕೆ. ಹಾ ಸರ್. ಅದು ಅದೇನು ವಿಚಿತ್ರ ಐತ್ರಿ, ಅದು ದಪ್ಪ ಪೆಡ್ಸ್ ಐತ್ರಿ, ಅದು ಒಂಥರ ಪೆಡ್ ಗಟ್ಟಿ ಐತ್ರಿ ಒಟ್ಟು. ಹಾ, ಆ ತರ ಗಟ್ಟಿಗುಳ್ಳೆ ಇದ್ರೆ ನಿಮ್ಮ ನಿಯರ್ ಬೈ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ತೋರಿಸ್ಕೋಬಹುದು ಸರ್. ಸ್ಕಿನ್ ಡಾಕ್ಟರಿಗೆ ತೋರಿಸ್ಕೋಬಹುದು ಸರ್. ಹಲೋ, ಹಲೋ ಹೇಳಿ. ಹಲೋ ಹಲೋ ಮಾತಾಡಿ. ಹಲೋ ರೀ, ಈ ಕುಷ್ಠರೋಗ ಸಂಬಂಧ ಮಾತಾಡಕತ್ತೀರೇನ್ರಿ? ಹೌದು. ನಮಸ್ಕಾರ ಸರ್. ಹಾ ನಮಸ್ಕಾರ. ನಾವು ಹೊಸನೀರಿಗಿರಿ, ಸವಣೂರು ತಾಲೂಕು, ಹಾವೇರಿ ಜಿಲ್ಲಾ. ಹಾ ಹಾ ಹೇಳಿ, ಪ್ರಶ್ನೆ ಕೇಳಿ. ಸರಿ, ಪ್ರಶ್ನೆ ಏನಿಲ್ರಿ, ಈ ನಂಬರ್ ಸಿಕ್ತು ನಮಗ, ಹಚ್ಚಿದ್ರು ರೀ ಇವತ್ತು. ಪ್ರಶ್ನೆ ಏನಿಲ್ವಾ? ಹ್ಞೂನ್ರಿ, ಏನಿಲ್ರಿ. ಸರಿ ಸರಿ. ಹಲೋ ಹಲೋ ರೀ, ಹೇಳಿ. ನಾನ ಅಶೋಕ್ ಮಾತಾಡೋದ್ರಿ. ಹೇಳಿ. ಮೋದಿ ಮೇಲೆ ಕೈ ಹಾಕ್ರ ಖರ್ಚ ಇದಾಗತ್ತಲ್ಲ, ಜುಮ್ ಜುಮ್ ಅಲ್ಲಂಗ ಸರ್. ಮುಖದ ಮೇಲೆ ಕೈ ಆಡಿಸಿದ್ರೆ ಹಾಗಾಗತ್ತಾ? ಹಾ, ಸಕಾಳ ಬಳ್ಳ ಆಗ್ತಿರ್ರಿ, ಜುಮ್ ಜುಮ್ ಅಲ್ಲಂಗ ಆಕತ್ತಿ, ಮತ್ತೇನಿಲ್ರಿ. ಮತ್ತೆ ಬಿಳೆ ಮಚ್ಚೆಗಳು ಏನಾರು ಇದಾವ್ರಿ ನಿಮ್ಮ ಮೈ ಮೇಲೆ? ಏನಿಲ್ಲ ಮೇಡಮ್, ಬರೇ ಜುಮ್ ಜುಮ್ ಆಗತ್ತೆ ಮುಖದ ಮೇಲೆ. ಹಾ, ಅದನ್ನು ನೀವು ಒಂದ್ಸಲ ಡಾಕ್ಟರಿಗೆ ತೋರಿಸ್ಕೋಬೇಕು. ಅದು ಕುಷ್ಠರೋಗ ಇದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ನೀವು ನಿಮ್ಮ ನಿಯರ್ ಬೈ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ನಾನು ಜಮಖಂಡಿ ತಾಲೂಕು ಸಿದ್ದಾಪುರದಿಂದ. ಹಾ ಹೇಳಿ, ಪ್ರಶ್ನೆ ಕೇಳಿ. ಇದ್ರಿ, ನಮ್ಮ ಕಾಲಿಗೆ ರೀ ಒಂದ್ ಗಂಟು ಗಟ್ಟಿ ಆಗೈತ್ರಿ, ಅದ ಹೆಂಗಂದ್ರಿ, ಇದನ್ನಾಗಿರ್ತಾರ ಬ್ರೂಸ್ ಆಗೈತ್ರಿ. ಹಾ ರೀ, ಅದ ಏನ್ ಮಾಡ್ಬೇಕ್ರಿ? ಅದಕ್ಕೆ ಗಂಟು ಭಾಳ ಥರದ ಇರ್ತಾವ್ರಿ, ಅದಕ್ಕೆ ನೀವು ನಿಮ್ಮ ನಿಯರ್ ಬೈ ಆಸ್ಪತ್ರೆಯಲ್ಲಿ ಏನಾರು ಇದ್ರೆ ಸ್ಕಿನ್ ಡಾಕ್ಟರಿಗೆ ತೋರಿಸ್ಕೊಳ್ಳಿ. ಅದು ಅಂದ್ರೆ ದೊಡ್ಡ ದೊಡ್ಡ ತರಲ್ಲ, ಅದೇನು ಮೂಸಂಗಿಲ್ಲ, ಏನಿಲ್ರಿ. ಅದರಲ್ಲಿ ಇದು ಅದು ಮುಟ್ಟಿದ್ರೆ ಸ್ಪರ್ಶ ಜ್ಞಾನ ಎಲ್ಲ ಇದೇನಾ ಗಂಟಿನ ಮೇಲೆ? ಹ್ಞೂನ್ರಿ, ಮ್ಯಾಗ ಹಿಂಗೆ ಚುಚ್ಚಿರ ರಗತ್ ಬರ್ತೈತ್ರಿ, ಎಲ್ಲ ಆಕತ್ರಿ. ಹಾ, ಹಂಗಿದ್ರೆ ನೀವು ಏನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲನರಿ, ಅದ ಇದನ್ನಾಗೈತ್ರಿ, ಗಂಟಾಗೈತ್ರಿ. ಹಾ, ಅದಕ್ಕೆ ನೀವೇನು ನೆಲಕ್ಕೆ ಊರ್ತೈತ್ರಿ. ಹಾ, ಅದಕ್ಕೆ ನೀವು ಆಸ್ಪತ್ರೆಯಲ್ಲಿ ತೋರಿಸ್ಕೋಬೇಕ್ರಿ ಸ್ಕಿನ್ ಡಾಕ್ಟ್ರಿಗೆ. ಸರ್ಕಾರಿ ಆಸ್ಪತ್ರೆ? ಹಾ, ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ಕೋಬೇಕ್ರಿ ಸ್ಕಿನ್ ಡಾಕ್ಟ್ರಿಗೆ. ಹಲೋ ಹಲೋ ಮೇಡಮ್ ಅವ್ರ. ಹಾ ನಮಸ್ಕಾರ ರೀ, ನಾ ಬಸವನ್ ಬಾಗೇವಾಡಿ ತಾಲೂಕು ಟಕಳಕಿ ಗ್ರಾಮದಿಂದ ರಮೇಶ್ ಶರಣಾರತ್ ಮಾತಾಡ್ತೇನ್ರಿ. ಹಾ ರೀ ಮೇಡಮ್ ಅವ್ರ, ವೈರಸ್ ಇಂದ ಬರ್ತೈತೆ ಅಂದ್ರಲ್ಲ, ಅದು ಯಾವ ವೈರಸ್ ರೀ ಮೇಡಮ್? ಈ ಕುಷ್ಠ ರೋಗಕ್ಕೆ ಬರೋದು ಇದು ವೈರಸ್ ಇನ್ಫೆಕ್ಷನ್ ಅಲ್ರಿ, ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ರೀ. ಮೈಕೋ ಬ್ಯಾಕ್ಟೀರಿಯಾ? ಯಾವ ಬ್ಯಾಕ್ಟೀರಿಯಾ ರೀ ಮೇಡಮ್? ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳ್ತೀವಿ ಸರ್ ನಾವು. ಈಗ ಬಟ್ ಮಂಡ್ ಆದವ್ರಿಗೆ ನಾವು ಕುಷ್ಠ ರೋಗ ನೋಡಿತಿದ್ದೇವ್ ರೀ ಮೇಡಮ್ ಅವಾಗ. ಈಗ ಸ್ವಲ್ಪ ಪ್ರಮಾಣದಾಗ ಬಂದವ್ರ ಕೆಮ್ಮಿದ್ದು ಅವ್ರಿಗೆ ಐತೆ ಅನ್ನೋದು ನಮಗ್ ಹೆಂಗ್ ಗೊತ್ತಾಗುದಿಲ್ಲರಿ ಮೇಡಮ್, ಇದನ್ನ ಹೆಂಗ್ ಜಾಗೃತಿ ಆಗ್ಬೇಕಂತೀರಿ ಮೇಡಮ್ ಈಗ ಬರದೇ ಇರೋರು? ಹಾ ಸರ್, ಅವರು ಅವರಿಗೆ ಕೆಮ್ಮು ಸೀನು ಅದು ಉಂಟಾಗೋ ಮುಂಚೆ ಇದು ಕೆಲವೊಂದು ಸಿಂಪ್ಟಮ್ಸ್ ಇರ್ತಾವೆ ಸರ್, ಲೈಕ್ ಇದು ಬಿಳಿ ಮಚ್ಚೆ ಬರೋದು, ಇವೆಲ್ಲ ನಮಗೆ ಗೊತ್ತಾಗಲಿ ಅಂಥೇಳಿ ನಾವೆಲ್ಲ ಜನ ಜಾಗೃತಿನೂ ಮಾಡ್ತಿದ್ದೀವಿ ಸರ್. ಈ ಥರ ಏನಾದ್ರು ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ಅವರು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತೊಗೊಳ್ಬೇಕಂತೇನು ಹೇಳಿನೇ ನಾವು ಜಾಗೃತಿ ಮಾಡ್ತೀವಿ ಸರ್. ಧನ್ಯವಾದಗಳು ಮೇಡಮ್ ಎಲ್ಲ ಮಾಹಿತಿಗೆ, ನಮಸ್ಕಾರ. ಹಾ ನಮಸ್ಕಾರ. ಹಲೋ, ಅಮ್ಮ ನಮಸ್ತೆ, ನಾ ಬಳ್ಳಾರಿ ಜಿಲ್ಲಾ ಸಣ್ಣ ತಾಲೂಕು ದೌಲತ್ಪುರ ಗ್ರಾಮದ ಮಾತಾಡೋದು. ಹೇಳ್ರಿ ಅಮ್ಮ, ಇದು ಬಿಳಿ ಮಚ್ಚೆ ಅಂತಾರಲ್ಲ, ತೊನ್ನಿಗೆ ಸಂಬಂಧಪಡುತ್ತಾ? ಅದು ತೊನ್ನಿಗೆ ಸಂಬಂಧಪಡುತ್ತಾ ಬಿಳಿ ಮಚ್ಚೆ? ಇಲ್ಲ ರೀ, ಎಲ್ಲ ಬಿಳಿ ಮಚ್ಚೆನೂ ಕುಷ್ಠರೋಗ ಇರಕ್ಕಿಲ್ಲ, ಕೆಲವೊಂದು ಬಿಳಿ ಮಚ್ಚೆ ತೊನ್ನೂನು ಇರ್ಬೋದು, ಮತ್ತೆ ಬೇರೆ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಸರ್. ಇದಕ್ಕೇನು ಸಂಬಂಧ ಇಲ್ಲ ಸರ್, ಕುಷ್ಠರೋಗಕ್ಕೆ ಮತ್ತೆ ತೊನ್ನುಗೆ ಏನು ಸಂಬಂಧ ಇಲ್ಲ. ಏನು ಸರ್? ಅದು ಆಸ್ಪತ್ರೆಗೆ ತೋರಿಸಿದ್ರೆ ಅದನ್ನು ಗುಣಮುಖವಾಗಬಹುದು ಸರ್. ಗುಣಮುಖ ಆಗದ? ಓಕೆ. ಹಲೋ ನಮಸ್ಕಾರ ರೀ ಮೇಡಮ್ ಸಿ. ಹಾ ನಮಸ್ಕಾರ. ಈ ಕುಷ್ಠ ಇದ್ರೊಳಗ್ರಿ ಎಷ್ಟ ಪ್ರಕಾರ ಅದಾವ್ರಿ ಆ ರೋಗದೊಳಗ್ರಿ? ಈ ಕುಷ್ಠರೋಗದಲ್ಲಿ ನಾವು ಇದು ಜನರಲ್ಲಿ ಜಾಗೃತಿ ಮೂಡಿಸೋಕೆ ಇದು ಫೀಲ್ಡ್ ವರ್ಕರ್ಸ್ನ ಹೆಂಗೆ ಇದನ್ನು ಕಂಡು ಹಿಡಿತಾರೆ ಅಂದರೆ ಇದು ಎರಡು ಥರದ್ದೇ ಇರುತ್ತೆ ಸರ್. ಒಂದು ಪಾಸಿ ಬ್ಯಾಸಲರಿ ಅಂತ ಹೇಳ್ತೀವಿ, ಇನ್ನೊಂದು ಮಲ್ಟಿ ಬ್ಯಾಸಲರಿ ಅಂತ ಹೇಳ್ತೀವಿ ಸರ್. ಪಾಸಿ ಬ್ಯಾಸಲರಿಯಲ್ಲಿ ಬಿಳಿ ಮಚ್ಚೆಗಳು ಒಂದರಿಂದ ಐದು ಮಚ್ಚೆಗಳು ಇರ್ತವೆ ಸರ್. ಐದು ಮಚ್ಚೆಯಿಂದ ಜಾಸ್ತಿ ಇದ್ದರೆ ಅದನ್ನು ಮಲ್ಟಿ ಬ್ಯಾಸಲರಿ ಅಂತ ಹೇಳ್ತೀವಿ ಸರ್. ಮತ್ತು ನರಗಳು ದಪ್ಪವಾಗುವುದು ಇದು ಪಾಸಿ ಬ್ಯಾಸಿಲರಿಯಲ್ಲಿ ಇರಲ್ಲ, ಆದರೆ ಮಲ್ಟಿ ಬ್ಯಾಸಿಲರಿಯಲ್ಲಿ ಇರುತ್ತೆ. ಆಮೇಲೆ ಮತ್ತು ನಾವು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂದರೆ ಅದು ಒಂದು ಚರ್ಮ ಪರೀಕ್ಷೆ ಮಾಡಿದಾಗ ಇದು ಬ್ಯಾಕ್ಟೀರಿಯಾವನ್ನು ಬ್ಯಾಕ್ಟೀರಿಯಾನು ಹುಡುಕ್ತೀವಿ ಸರ್. ಅದು ಬ್ಯಾಕ್ಟೀರಿಯಾ ಪಾಸಿ ಬ್ಯಾಸಿಲರಿ ಇರಲ್ಲ, ಆದರೆ ಮಲ್ಟಿ ಬ್ಯಾಸಿಲರಿಯಲ್ಲಿ ನಾವು ನೋಡಬಹುದು ಸರ್. ಅಂದ್ರೆ ಬಿಳಿ ಮಚ್ಚೆ ಆಗಿರ್ತಾವಲ್ ರೀ ಎಷ್ಟೋ ಜನರಿಗೆ ರೀ, ಹಾ ರೀ, ಅವರು ನೋಡಕ್ ಸದೃಢನ ಕಾಣ್ತಾರ ರೀ, ಅವ್ರನ್ನ ಮುಟ್ಟೆ ಈಗ ಸ್ಪರ್ಶ ಮಾಡಿರದ್ರ ಆ ಸೋಂಕು ನಾವ್ ಈ ಸದೃಢ ಇದ್ದವ್ರಿಗು ಆರೋಗ್ಯವಂತರಿಗೂ ಆಗ್ತೈತೇನ್ರಿ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಸರ್? ಅಂದ್ರ ಬಿಳುಪ್ ಅಂತಾರಲ್ರಿ ಆ ರೋಗಕ್ಕೆ ರೀ ಸಮಸ್ಯೆಗೆ ರೀ? ಇಲ್ಲ ರೀ, ಇದು ಬಿಳುಪು ಇದು ಬೇರೆ, ಇದು ಕುಷ್ಠ ರೋಗ ಬೇರೆ ಸರ್. ಇದು ಇಲ್ಲ ರೀ, ಅದು ಅದು ಬಿಳುಪು ಅದು ಬೇರೆ ಸರ್. ಅದು ಏನು ಮುಟ್ಟಿದ್ರೆ ಅದನ್ನು ಯಾರಿಗೂ ಹರಡೋದಿಲ್ಲ. ಇದು ಕುಷ್ಠರೋಗ ಇದು ಬೇರೆ, ಇದು ಒಂದು ಇನ್ಫೆಕ್ಷನ್ ಸರ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದು. ಹಲೋ, ಹಾ ನಮಸ್ಕಾರ ರೀ. ರೇಡಿಯೋ ದೂರ ಇಡಿ, ನೀವು ಏನ್ ಕೇಳ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಎರಡು ಕಾಲ ಜುಮ್ ಇಡ್ಲಿಕ್ಕೆ ನೋಡ್ರಿ ಅಂಗಾಳು, ಹಾ ರೀ, ಅದಕ್ಕೆ ಮೈ ತುಂಬಾ ಸ್ವಲ್ಪ ಬಿಳಿ ಮಚ್ಚಿಗಳದಾಗ್ರಿ, ಬೆಳ್ಳಗಾಲ್ಕತ್ತೀರಿ ಮೀ, ಹಾ ರೀ, ಅದ್ರ ಸಂಬಂಧ ನಾವ್ ಏನ್ ಮಾಡ್ಬೇಕಂತ ನಿಮ್ಗೆ ಕೇಳಿದ್ರು. ಅದಕ್ಕೆ ನಿಮ್ಮ ಸಮೀಪ ಇರುವ ಇದು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳಿರಿ ನೀವು. ಹಾ ಹಾ ರೀ, ಮತ್ತೆ ಬಿಳಿ ಮಚ್ಚಿ ಎಲ್ಲ ನಿಮಗೆ ಬರ್ತಾ ಇದೆ ಅಂದ್ರೆ ನೀವು ತಕ್ಷಣ ಅದು ಸ್ಕಿನ್ ಡಾಕ್ಟರ್ಗೆ ಒಂದು ಇದು ತೋರಿಸ್ಕೊಳ್ರಿ. ಅದು ಹಾ, ಎಲ್ಲ ತಾಲೂಕಾ ಆಸ್ಪತ್ರೆ ಇರ್ಲಿ, ಡಿಸ್ಟಿಕ್ ಇದು ಜಿಲ್ಲಾ ಆಸ್ಪತ್ರೆ ಇರ್ಲಿ, ನೀವು ಎಲ್ಲಿ ಬೇಕಾದ್ರೂ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸ್ಬೋದು. ಸರಿ, ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ನೀವು ತೋರಿಸ್ಕೊಳ್ಳಿ, ಅದು ಏನಿದೆ ಅಂತ ಹೇಳಿ ನೋಡಿ ನಿಮ್ಗೆ ಹೇಳ್ತಾರೆ. ಕೇಳಿಕೊರೆ, ಇಷ್ಟೊತ್ತು ಕುಷ್ಠರೋಗದ ಬಗ್ಗೆ ಮಾಹಿತಿಯನ್ನ ನೀಡಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಯಾಸ್ಮಿನ್ ಬೇಗಂ ಹಿರೇಹಾಳವರು. ಇವರು ಮಂಗಳವಾರ, ಗುರುವಾರ ಮತ್ತು ಶನಿವಾರ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ.